ಹಂಗಾಗಿ ನಮ್ಗೆ ಅಮೌಂಟ್ ಬೇಕಾಗುತ್ತೆ ಸರ್. ಅಂದ್ರೆ ಕಡಿಮೆ ಅವಧಿಯಲ್ಲಿ ಸಿಗುವಂತ ಫಸಲುಗಳ ಬೆಳೆಯನ್ನೇ ಮಾಡೋದು. ಸ್ವಲ್ಪ ಜಮೀನು ಸರ್. ಈಗ ಪಪ್ಪಾಯವನ್ನು ಹೆಚ್ಚು ಮಾಡಿದ್ದೀರಿ ಅಂತ ಎಷ್ಟು ಪ್ರದೇಶದಲ್ಲಿ ಹಾಕಿದಿರಿ ಸರ್? ಇವಾಗ 3 ಎಕರೆ ಜಮೀನಲ್ಲಿ ಹಾಕಿದ್ದೀನಿ ಸರ್. ಸೊ ಹೋದ ವರ್ಷ ಒಂದೊಂದು ಎಕರೆ ಮಾಡ್ತಾ ಇದೆ. ಅದು ಈ ವಾರ ಚೆನ್ನಾಗಿ ಅನಿಸೋದ್ರಿಂದ ಮತ್ತೆ ಈ ವಾರ ಜಾಸ್ತಿ ಮಾಡಿದ್ದೀನಿ ಸರ್. ವಿಶ್ವನಾಥ್ ಪಾಟೀಲ್, ಒಂದು ಕೆಲವು ವರ್ಷಗಳ ಹಿಂದೆ ಎಲ್ಲರೂ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪಪ್ಪಾಯ ಬೆಳೆಯನ್ನ ಮಾಡಿ ಬೆಲೆ ಕೈಗೊಟ್ಟು ಖರೀದಿದಾರರು ಇಲ್ಲದೆ ಎಲ್ಲ ನಿಲ್ಲಿಸಿದ್ರು. ಮತ್ತೆ ನೀವು ಪಪ್ಪಾಯವನ್ನೇ ಮಾಡಿದ್ರಲ್ಲ, ಈಗ ಹೇಗಿದೆ ಮಾರುಕಟ್ಟೆ? ತುಂಬಾ ಚೆನ್ನಾಗಿದೆ ಸರ್. ಬಂದ್ಬಿಟ್ಟು ಅವರೇ ತಗೊಂಡು ಹೋಗ್ತಾರೆ ಸರ್. ಈಗ ನೀವು ಇಷ್ಟು 3 ಎಕರೆಯಲ್ಲಿ ಪಪ್ಪಾಯ ಹಾಕಿದ್ರಂತ ಹೇಳಿದ್ರಿ, ಏನು ವಿಶೇಷ ತಳಿಯದ್ದು ಪಪ್ಪಾಯನ ಹೇಗೆ ಸರ್? ನಾವು ಮೊದಲ 7-6 ಮಾಡ್ತಾ ಇದೆ, ಅದು ಚೆನ್ನಾಗಿ ಬರ್ಲಿಲ್ಲ ಸರ್. ಅದು ಅದು ರೋಗ ವೈರಸ್ ಜಾಸ್ತಿ ಸರ್. ಅದು ಇವಾಗ 15 ಬಂದಿದೆ ಸರ್. ಅದೇನು ಅದರ ವಿಶೇಷತೆ? ಹೇಗೆ ರೋಗ ಲಕ್ಷಣ ಕಡಿಮೆ ಸರ್? ಅದೇನು ಬೀಜನೇ ಹಾಕ್ತೀರಾ ಅಲ್ಲ ಗಿಡ ಸರ್? ಸಸಿ ನೆಡ್ತೀರ? ಇಲ್ಲ, ಸಸಿ ನೆಡ್ಬೇಕಲ್ಲ ಸರ್. ಸಸಿ ಮಾಡ್ಬೇಕ್ರಿ, ಮಾಡ್ಕೊಂಡ್ಬಿಟ್ಟು ಸಸಿನೇ ನೆಡ್ಬೇಕು. ಎಲ್ಲಿಂದ ತರ್ತೀರಿ ನೀವು ಇದೆಲ್ಲ? ಇನ್ನು ನರ್ಸರಿ ಅವ್ರು ಇರ್ತಾರಲ್ಲ ಸರ್, ಈ ನಮ್ಮೂರಲ್ಲಿ ಗಣಪತಿ ಕಳಿಕೆ ಅವರು ನರ್ಸರಿ ಮಾಡಿದಾರೆ ಸರ್. ಅಲ್ಲಿಂದ ಅವ್ರ ನರ್ಸರಿಯಲ್ಲಿ ಮಾಡಿದರು. ಎಷ್ಟು ಸಸಿಗಳನ್ನು ನೆಟ್ಟಿದ್ರಿ ಈಗ 3 ಎಕರೆ? 3 ಎಕರೆಯಲ್ಲಿ 3,000 ಆಗಿ ನೆಟ್ಟಿದ್ದೀನಿ ಸರ್. ಅದು 7 ನೆಡುವ ಕ್ರಮ ಏನಾದ್ರೂ ಇದೆ? ಡಿಸ್ಟೆನ್ಸ್ ನೋಡಿ ಸರ್, 6-7 ಫೀಟ್ ಆಗುತ್ತೆ ಸರ್. ಎಷ್ಟು ಆಳ, ಎಷ್ಟು ಅಗಲ ಅದೆಲ್ಲ ಏನ್ ಸರ್? 3 ಇಂಚ್ ಆದ್ರೆ 3-4 ಇಂಚ್ ಆಳ್ರಿ. ಅಗಿದಿಂದ ಅಗಿಗೆ 6-7 ಮಾಡ್ಕೊಂಡು ಸಿಂದ ಮಾಡ್ಕೊತ ಹೋಗ್ಬೋದು ಸರ್. ಸಸಿ ಎಷ್ಟು ಸಮಯದ ಇರಬೇಕು? ಸಸಿ 1.5 ತಿಂಗಳ ಮುಂಚೆ ಬೇಕು ಸರ್. ನರ್ಸರಿಂದ ತರುವ 1.5 ತಿಂಗಳ ಆಗಿರ್ಬೇಕು ಸರ್. ಮಿನಿಮಮ್ 1.5 ತಿಂಗಳ ಆಗಿರ್ಬೇಕ್ರಿ. ಹೇಗೆ ಕೃಷಿಯನ್ನು ಹೇಗೆ ಮಾಡ್ತೀರಿ? ಅದು ನೆಟ್ಟು ಅದರ ಪೋಷಣೆ ಪಾಲನೆ ಎಲ್ಲ ಹೇಗೆ? ಅದೇ ಸರ್, ಸುರುವಿಂಗ್ ನಟ್ಟು ಬೆಳಕ್ರಿ. 3 ದಿವಸ ಬಿಟ್ಟು ಎಲ್ಲ ಜರ ರೂಟ್ ಅದ್ರ ಹಿಂಗ್ ಸಿಗ್ತಾವಲ್ರಿ, ರೂಟ್ ಮತ್ತು ಆಕಳ ಗಂಜಲಿ ಸರ್. ಜರ ಜಾಸ್ತಿ ಯೂಸ್ ಮಾಡೋದು ಆಕಳ ಗಂಜಲ್ ರೀ. ಆಕಳ ಗಂಜಲ್? ಹಾ ಸರ್. ಒಳ್ಳೇದ ಅದು? ತುಂಬಾ ಒಳ್ಳೇದು ಸರ್. ಯಾವುದು ರೋಗ ಬರಲ್ರಿ ಸರ್. ನಾವು ಕಾಯಿ ಮುಂದೆ ಏನಾದ್ರು ಸೈನಿಂಗ್ ಇರುತ್ತೆ ಸರ್ ಕಾಯಿ. ಅದಕ್ಕೆ ಮಾರ್ಕೆಟ್ ಒಂದು 2 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. ಹಿಂಗಾಗಿ ನಾವು ಎಂಜಲ್ ಅನ್ನ ಮಾಡಿದ್ರೆ ಭಾರಿ ಒಳ್ಳೇದು ಅಂತ. ಹೌದು ಸರ್. 8 ದಿವಸಕ್ಕೆ 8 ಕೊಡ, ಒಂದು ಎಕರೆ 1 8 ಕೊಡ ಹಾಕಿಬೇಕು ಸರ್. 1 ಎಕರೆ? ಹಾ ಸರ್. ಹಾಗಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ 8 ಕೊಡ ಸಾಕಾಗ್ತದೆ. ಹಾ ಸರ್. ಪಂಪಿಲೆ ಡ್ರಿಂಚ್ ಮಾಡ್ಬೇಕ್ರಿ, ಬಡ್ಡಿ ಎಲ್ಲ. ಬುಡಕ್ಕೆ ಹಾಕೋದು ಅಲ್ಲ, ನೀವು ಒಂದು ಬುಡಕ್ಕೆ ಹಾಕ್ಬೇಕು ಸರ್. ಜರ ಒಂದೊಂದು ಗ್ಲಾಸ್ ಅಷ್ಟು ಬುಡಕ್ಕೆ ಹಾಕೋ ತಗೋಬೇಕ್ರಿ. ಸ್ವಲ್ಪ ರೂಟ ಮತ್ತೊಂದು ಗಂಜಲ ಮಿಕ್ಸ್ ಮಾಡಿಕೊಂಡು ಹಾಕೋದು. ಬೇರೆ ಏನು ಗೊಬ್ಬರ ಎಲ್ಲ ಹಾಕ್ಬೇಕಾಗ್ತದೆ? ಹೌದು ಸರ್, 2 ಸಾರಿ ಗೊಬ್ಬರ ಹಾಕ್ಬೇಕ್ರಿ. ಹೂ ಬಿಡೋದು ಇನ್ನೂ 1 ತಿಂಗಳು ಇರ್ಲಿಕ್ಕಾಗ್ರಿ ಸರ್. ಒಟ್ಟು ಎಷ್ಟು ಅವಧಿಯ ಬೆಳೆ ಬರ್ತದೆ ಕೈಗೆ ಸರ್? ಅದು ನಾವು ಚೆನ್ನಾಗಿ ತಂದೇವನ್ರಿ, ಒಂದು 15 ಸಾರಿ ಕಡಿತದ್ರಿ ಸರ್. ಕಾಯಿ ಕಟಿಂಗ್ ಆಗ್ತಾರೆ. ಎಷ್ಟು ಸಮಯಕ್ಕೊಮ್ಮೆ ಸ್ಟಾರ್ಟಿಂಗ್ ಸರ್? 3,000 ಅಗಿಯಲ್ರಿ, 6-8 ಟನ್ ಮಾಲ್ ಬೀಳುತ್ತೆ ಸರ್. ಅಲ್ಲ, ಎಷ್ಟು ಸಮಯಕ್ಕೆ ಬೆಳೆ ಬರ್ತದೆ? 7 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್. 7 ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಒಮ್ಮೆ 7 ತಿಂಗಳಿಗೆ ಫಸಲು ಕೊಯ್ದಾದ್ಮೇಲೆ ಮತ್ತೆ ಎಷ್ಟು ಸಮಯ? ನಾವು 7 ತಿಂಗಳಿಗೆ ಬತ್ತ ಫಸ್ಟ್ ಗೆ ರೀ, ಅದು ಸುರುವಿಗೆ ಸ್ವಲ್ಪ ಕಡಿತಾರೆ. ಸೆಕೆಂಡ್ ಸಾರಿ ಇನ್ನೊಂದ್ ಜರ ಜಾಸ್ತಿ ಕಡಿತಾರೆ. 3ನೇ ಸಾರಿ ಚಲೋ ಕಡಿತಾರೆ ಸರ್. ಹಿಂಗಾಗಿ ಈ ಟೈಪ್ ಚಲೋ ಅಂದ್ರೆ 15. ಈಗ ಮೊದಲ ಫಸಲು ಆದ್ಮೇಲೆ 15 ದಿವಸಕ್ಕೆ ರೀ, 15 ದಿವಸಕ್ಕೆ ಒಮ್ಮೆ ಕಟಿಂಗ್ ಆಗ್ತಾರೆ ಸರ್. ಈಗ ಇದನ್ನು ಬೆಳೆಸಲಿಕ್ಕೆ ಬೇರೆ ಏನು ಗೊಬ್ಬರ ಹಾಕ್ತೀರಿ? ಇದು ಸಾವಯವ ಗೊಬ್ಬರ ಬೇರೆ ಏನ್ ಹಾಕ್ತೀರಿ? ಸಾವಯವ ಇದೇ ರೀ, ಕೊಟ್ಟಿಗೆ ಗೊಬ್ಬರ ರೀ, ಮತ್ತೇನಾದ್ರು ಬೇವಿನ ಹಿಂಡಿ ರೀ ಸರ್. ಬೇವಿನ ಹಿಂಡಿ ಕಂಪಲ್ಸರಿ, ಬೇವಿನ ಹಿಂಡಿ ನಾವು ಜಾಸ್ತಿನೇ ಯೂಸ್ ಮಾಡಕ್ ಸರ್. ಅದ್ರಾಗ ಕೊಟ್ಟಿಗೆ ಗೊಬ್ಬರದಾಗ ರೀ. ಈಗ ಪಪ್ಪಾಯ ಗಿಡ ದೊಡ್ಡದಾಗಿ ಬೆಳೀತದ ಅಲ್ಲ ಸಣ್ಣ ಕುಬ್ಜ ಪ್ರಮಾಣದ? ಇಲ್ಲ ಸರ್, ಮಿನಿಮಮ್ ಇಲ್ಲಾಂದ್ರೂ 10-15 ಫೀಟ್ ತಗ ಆಗುತ್ತೆ ಸರ್. ಅದು ನಾವು ಇನ್ನೂ ಜಾಸ್ತಿ ದಿನ ಬಿಟ್ಟು ಅಂದ್ರೂ 20 ಫೀಟ್ ತಗ ಹೈಟ್ ಬೆಳೀತದೆ. ಈಗ ಅದು ಕಾಯಿಗಳು ಎಷ್ಟಿರ್ತವೆ ಒಂದು ಗಿಡದಲ್ಲಿ ಸರ್? ಮಿನಿಮಮ್ ಇಲ್ಲಾಂದ್ರೆ 1 ಕ್ವಿಂಟಲ್ ಅಷ್ಟು ಮಾಲ ಕಾಯಿ ಇರ್ತದೆ ಸರ್. ಅದ್ರ 1 ಕ್ವಿಂಟಲ್ ಅಂದ್ರೆ ಗಾತ್ರದಲ್ಲಿ ಎಷ್ಟು ದೊಡ್ಡದಿರ್ತವ? ಸಾಧಾರಣ 2.5 ಕೆಜಿ ಇರ್ತಾರೆ ಒಂದ್ ಕಾಯಿ ರೀ. ಸ್ಟಾರ್ಟ್ ಫಸ್ಟ್ ಕಟ್ಟಿಂಗ್ ಅಲ್ಲ 2.5-3 ತನಕ ಇರ್ತಾರೆ. ಮುಂದೆ ಹೋದಂಗ ಸ್ವಲ್ಪ ಕಡಿಮೆ ಹಾಕೋತೇ ಹೋಗ್ತದೆ ಸರ್. ಅಲ್ಲಿಂದ ಲಾಸ್ಟ್ 1/2 ಕೆಜಿ ಬಿಟ್ಟಿದಲ್ಲ ಸರ್ ಅದು ಲಾಸ್ಟ್ ಕಾಯಿ. ಕಾಯಿಗಳು ಅಂದ್ರೆ ನಿಮ್ಗೆ ಈ 3 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರಬಹುದು? 15 ದಿವಸಕ್ಕೆ 10 ಟನ್ ಮ್ಯಾಕ್ಸಿಮಮ್ ಬೀಳಬೇಕೆ ಸರ್. ಹಿಂಗ 15 ಸಾರಿ ಕಡಿತಾರೆ ಸರ್. ಅದು ಹೇಗೆ ಈ ಫಸಲ ಕಟಾವ್ ಮಾಡೋದು ಹೇಗೆ, ಯಾವ ವಿಧಾನ, ಕ್ರಮ ತಿಳಿಸ್ರಿ. ಅವರು ಅಪ್ಪರಿಗೆ ಅವ್ರ ಪಟ್ ಬಿಟ್ಟಿರ್ತಾರ, ಅವರೇ ಬಂದು ಕಟಿಂಗ್ ಮಾಡ್ಕೋತಾರೆ. ಅವ್ರು ಪಟ್ಟ ಎತ್ತಿ ಬೀಳ್ತಾವ್ರಿ ಸೈಡಿಗೆ ರೀ, ಪಟ್ಟ ಬಿದ್ದ ಅವೇ ಕಟಿಂಗ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೋತಾರೆ ಸರ್, ಪೇಪರ್ ಅಲ್ಲಿ ಪೇಪರ್ ಪ್ಯಾಕಿಂಗ್ ಮಾಡಿ ಅವರು ಲೋಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಎಲ್ಲಿಗೆ ಮಾರಾಟ ಮಾಡ್ತೀರಿ ವಿಶ್ವನಾಥ್ ಪಾಟೀಲ್ ಸರ್? ದೆಹಲಿ ಎಲ್ಲ ಹೋಗ್ತದೆ ಸರ್. ಅದು ದೆಹಲಿ ಹೋಗ್ತದೆ. ಈಗ ನಿಮ್ಮಿಂದ ಖರೀದಿದಾರರು ಯಾರು, ಕಲಬುರ್ಗಿ ಅವರ ಅಥವಾ? ನಾವು ಗುಲ್ಬರ್ಗ ಅವ್ರಿಗೆ ಕೊಟ್ಟಿದ್ರಿ ಸರ್. ಎಷ್ಟು ಸಿಗ್ತದೆ ನಿಮ್ಗೆ, ರೇಟ್ ಹೇಗೆ ಸಿಗ್ತದೆ ಸರ್? ನಮಗೆ ಮಿನಿಮಮ್ 5 ರೂಪಾಯಿ ಮಾರೋನು ಫಸ್ಟ್ ಕ್ಲಾಸ್ ಆಗುತ್ತೆ ಸರ್. ಕಿಲೋಗೆ 5 ರೂಪಾಯಿ? 5 ರೂಪಾಯಿ ಕೆಜಿ ಮಾರೋದು ಅಂದ್ರೆ ಒಂದು ಕಾಯಿ ಒಂದು 2-2.5 ಕಿಲೋ ಬರ್ತಾ ಇದೆ. 2 ಕಿಲೋ ಬಂದೇ ಬರ್ತದೆ ಸರ್. 2 ಕಿಲೋ 10 ರೂಪಾಯಿ ಒಂದು ಕಾಯಿಗೆ ಸಿಕ್ಕಂಗೆ ಅಲ್ವಾ? ಹೌದು ಸರ್. ಆದ್ರೆ ಮಾರಾಟದಲ್ಲಿ 30-40 ರೂಪಾಯಿ ಮಾಡ್ತಾರೆ ಒಂದು ಕಾಯಿಗೆ. ಹೌದು ಸರ್, ನಮ್ಮ ರೈತರು ಅಷ್ಟೇ ಸರ್. ನೀವು 5 ರೂಪಾಯಿ ಸಿಕ್ಕರೆ ಸಂತೋಷ ಸಂತೋಷ ಫುಲ್ ಸಂತೋಷ ಆಗುತ್ತೆ ಸರ್. ಕೆಲವೊಮ್ಮೆ ಬಹಳ ಬೆಲೆ ಇಳಿತ ಅಂತ ಹೇಳಿದ್ರೆ 2 ರೂಪಾಯಿಗೆಲ್ಲ ಕೇಳ್ತಾರೆ. ಹೌದು ಸರ್, ರೇಟ್ ಇಳಿತಂದ್ರೆ ಅಲ್ಲಿ ನಮ್ಮ ತೋಟಕ್ಕೆ ಬರಲ್ಲ ಸರ್. ಡಿಮ್ಯಾಂಡ್ ಹೇಗಿದೆ, ಬೇಡಿಕೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್? ಇವಾಗ ಏನು ಪರವಾಗಿಲ್ಲ ಸರ್, 2 ವರ್ಷ ಆಯ್ತು ಪಪ್ಪಾಯಿ ಫಸ್ಟ್ ಕ್ಲಾಸ್ ನೋಡೋದು ಸರ್. ಇವಾಗ ನಾವು ಮಾಡಗತ್ನು 3 ವರ್ಷ ಆಯ್ತು ಸರ್, ಚೆನ್ನಾಗಿ ಆಗ್ತಾ ಇದೆ ಸರ್. ಇದು ಯಾವ್ದಕ್ಕಾಗಿ ಬಳಸ್ತಾರೆ ಹೆಚ್ಚಾಗಿ ಪಪ್ಪಾಯಿ? ಸಾಬಾನ ಹಿಂಗೆಲ್ಲ ನಾನು ಸೋಪ್ ತಯಾರಲಿಕ್ಕೆ ಹಿಂಗೆ ಇದು ಮಾಡ್ತಾರೆ ಸರ್. ಆಮೇಲೆ ಮೆಡಿಕಲಿ ಜರ ಸ್ವಲ್ಪ ಇದು ಸರ್. ಮತ್ತೆ ಎಲ್ಲ ಲಾಸ್ಟ್ ಟೈಮಿಗೆ ಪಪ್ಪಾಯಿ ಕಟಿಂಗ್ ಆದ್ರೆ ಎಲ್ಲ ಲಾಸ್ಟ್ ಸಣ್ಣ ಕಾಯಿ ಇದ್ದ ಕಡ್ರಿ, ನಾವು ಕಟಿಂಗ್ ಅದು ಹಾಲು ಇರ್ತದೆ ಸರ್. ಅದು ಹಾಲು ಸಿಗುತ್ತೆ? ಹಾ ರೀ, ಪಪ್ಪಾಯಿಯಿಂದ ಕಾಯಿಯಿಂದ ಹಾಲು ತೆಗಿತಾರೆ ಸರ್. ಅದು ಎಲ್ಲಿ ತೆಗಿತಾರೆ? ಅಲ್ಲಿ ಅದೇ ಗಿಡದ ಅಲ್ಲೇ ತೆಗಿತಾರೆ ಸರ್. ಅಲ್ಲಿ ತಳಗೆ ಏನ್ ಮಾಡ್ತಾರೆ ಹಾಲನ್ನ? ಅದು ಹಾಲು ಮೆಡಿಕಲ್ ಯೂಸ್ ಮಾಡ್ತಾರ ಸರ್. ಅದು ಓಹೋ, ನಾವು ಹಾಲು ಕೊಟ್ಟಿದೀವ್ರಿ ಸರ್. ಅದನ್ನು ನೀವು ಕಾಯಿ ಕೊಡ್ತೀರಾ, ಹಾಲಿಗೆ ರೇಟ್ ಹಚ್ಚಿದ್ದೀರಾ ಹೇಗೆ? ಇಲ್ಲ ಸರ್, ಲಾಸ್ಟಿಂಗ್ ಸಣ್ಣ ಕಾಯಿ ಆದ ಬಳಿಕ ರೀ, ಇದು ನಮ್ಮ ಹಾರ್ವೆಸ್ಟಿಂಗ್ ಮುಗಿತೈತ್ರಿ ಸರ್. ಹಾರ್ವೆಸ್ಟಿಂಗ್ ಮುಗಿದ ಬಳಿಕ ಲಾಸ್ಟಿಗೆ ನಾವು ಇವತ್ತು ಪಪ್ಪಾಯಿ ತೆಗಿಬೇಕಾಗ್ಯದ. ಆ ಟೈಮಿಗೆ ಏನದ, ಉಳಿದ ಕಾಯಿಗಳು ವೇಸ್ಟ್ ಮಾಡದೆ ಅವು ಎಷ್ಟು ಹಾಲು ತಕೊಂಡಿಸಿದ್ರಿ, ಮುಂದೇನದ ಅದು ನಮಗೆ ಮತ್ತೆ ಅದು ರೂಟ್ರಾವೇಟರ್ ಹೊಡೆದೇವನ್ರಿ ಸರ್, ಅದು ಮತ್ತೆ ಬೆಳೆ ಭೂಮಿದ ಫಲವತ್ತತೆ ಜಾಸ್ತಿ ಮಾಡುತ್ತೆ ಸರ್. ಅದು ಕಾಯಿ ಹಾಲು ತೆಗ್ದಾದ ಮೇಲೆ ಉಳಿದ ತ್ಯಾಜ್ಯಗಳೆಲ್ಲ ತ್ಯಾಜ್ಯಗಳೆಲ್ಲ ರೂಟ್ರಾವೇಟರ್ ಹೊಡೆಸಿಬಿಟ್ರಿ, ನೆಲದಾಗ ಇದು ಆತಲ್ರಿ ಸರ್. ಅದೇನು ಮಿಷನ್ ತರ್ತಾರ ಏನು ಮತ್ತೆ ಹಾಲು ಮಾಡ್ಲಿಕ್ಕೆ? ಇಲ್ಲ ಸರ್, ಅವು ಬ್ಲೇಡ್ ಮುಖಾಂತರ ಹೊಡಿತಾರೆ ಸರ್. ತಳಗೆಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ರಿ, ಗಿಡದ ಬಡಕ್ಕೆಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ, ಬ್ಲೇಡ್ಗಳು ಎಲ್ಲ ಮಾರ್ಕ್ ಮಾಡ್ಕೊತಾರೆ, ಅದರಿಂದ ಹಾಲು ಸುರಿತಾರೆ ತಳಗ್ರಿ. ಕಾಯಿಯಿಂದ? ಕಾಯಿಯಿಂದ ಸುರಿಬಿಟ್ಟು ಅದು ಕಾಯಿಯನ್ನು ಕೊಯ್ದು ಮಿಷನ್ಗೆ ಹಾಕೋದ? ಇಲ್ಲ ಇಲ್ಲ ಇಲ್ಲ ಸರ್, ಸುಮ್ಮನೆ ಬ್ಲೇಡ್ ಏನು ಮಾರ್ಕ್ ಮಾಡ್ಕೋತ ಹೋದ್ರೆ ಸರ್ ಕಾಯಿಗೆ? ಹಾ ಸರ್, ಕಾಯಿಗೆ ಬ್ಲೇಡ್ ಮಾರ್ಕ್ ಮಾಡ್ಕೋತ ಹೋದ್ರೆ ತಾನೇ ತಳ ಬೀಳ್ತಾರೆ ಹಾಲು. ಹಾ ರೀ, ಬಿದ್ದ 10-5 ಮಿನಿಟ್ನಾಗ ಅದು ಇದಾಗ್ತದೆ ಸರ್, ಹೆಪ್ಪುಗಡತ್ತೆ ಸರ್. ಔಷಧಿಯ ಬಳಕೆ ತಗೊಳ್ತಾರೆ? ಹಾ ಸರ್, ಔಷಧಿ ಬಳಕೆ ಹೋಯ್ತಾರೆ ಸರ್. ಓಹೋ, ಇದು ಒಂದು ಕೊನೆ ಹಂತಕ್ಕೆ ಸಿಗುವಂತ ಲಾಭ ರೈತನಿಗೆ, ಏನು ವೇಸ್ಟ್ ಆಗುದಿಲ್ಲ. ವೇಸ್ಟ್ ಆಗುದಿಲ್ಲ ಸರ್, ಏನು ವೇಸ್ಟ್ ಆಗುತ್ತೆ. ಅದ್ರ ತ್ಯಾಜ್ಯವನ್ನು ಕೊಯ್ದು ಅದ ಬ್ಲೇಡ್ ಹಾಕಿದ ಮೇಲೆ ಅದು ಉಳಿದದನ್ನು ನೀವು ಭೂಮಿಗೆ ಹಾಕ್ಬಿಟ್ಟು? ಹಾ, ರೂಟ್ರೋವೇಟರ್ ಮಾಡಿದೆ ಅಂದ್ರೆ ಪೂರ ಭೂಮಿಗೆ ಮುಕ್ಸ. ರೂಟ್ರೋವೇಟರ್ ಮಾಡುದು ಹೇಗೆ? ಅದು ಗಿಡಕ್ಕೆ ರೂಟ್ರ ಹಾಕಿ ಹಚ್ಚಬಿಡೋದು ಸರ್. ಗಿಡಕ್ಕೆ ಹಾಕಿ? ಹಾ ಸರ್, ಟ್ರಾಕ್ಟರ್ ಮುಖಾಂತರ ಗಿಡಕ್ಕೆ ಹಾಕಿಬಿಡೋದು. ಹಾ ರೀ, ಟ್ರಾಕ್ಟರ್ ಏನಾದ್ರೂ ಮಣ್ಣು ಹಾಕ್ಬೇಕು ಹೇಗೆ? ಇಲ್ಲ ಸರ್, ಟ್ರಾಕ್ಟರ್ ಮುಖಾಂತರ ರೂಟ್ರೋವೇಟರ್ ಹಾಕ್ಬಿಟ್ರೈತ್ರಿ, ಅವ್ರು ತಾನೇ ಎಲ್ಲ ಭೂಮಿಯಲ್ಲಿ ಮಿಕ್ಸ್ ಆಗ್ತದೆ ಸರ್. ಅದು ಚೂರು ಚೂರು ಆತರ 2 ಸಾರಿ ಹೊಡೆಸ್ಬಿಡೋದ್ರ ಸರ್. ಅದು ಪೂರಾ ಭೂಮಿಯಲ್ಲಿ ಸೇರಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್. ಎಕರೆಗೆ ಎಷ್ಟು ಆದಾಯ ಬರ್ತದೆ ವಿಶ್ವನಾಥ್ ಪಾಟೀಲ್ ಸರ್? ಮಿನಿಮಮ್ ಸರ 2 ಲಕ್ಷ ರೂಪಾಯಿ ಬಂದೇ ಬರುತ್ತೆ ಸರ್ ಎಕರೆಗೆ. ಖರ್ಚು ಎಷ್ಟಾಗ್ತದೆ? ಖರ್ಚು ಒಂದ್ ಎಕರೆಗೆ ನೋಡ್ರಿ 30-40 ಸಾವಿರ ರೂಪಾಯಿ ಬರುತ್ತೆ ಸರ್. 30-40 ಸಾವಿರ ಬರ್ತದೆ? ಹಾ ಸರ್. ಆದಾಯ? ಆದಾಯ 1.5 ಲಕ್ಷ ರೂಪಾಯಿ ಉಳಿತಾರೆ ಒಂದ್ ಎಕರೆ ರೀ. ಒಂದ್ ಎಕರೆ ಅದು 5 ರೂಪಾಯಿ ನಮ್ಗೆ ರೇಟ್ ಹತ್ತಂದ್ರೆ ನಮ್ದು ಲಕ್ ಚಲೋನೆ ಇತ್ತಂದ್ರೆ ಸರ್ ಜಾಸ್ತಿ ಆಗ್ಬೋದು. ಡಿಮ್ಯಾಂಡ್ ಹೆಚ್ಚಾದಾಗ ಬೆಲೆ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಪಪ್ಪಾಯ ಕೃಷಿಯಲ್ಲಿ ಒಳ್ಳೆ ಆದಾಯ ಇದೆ ಅಂತ? ಇದೆ ಸರ್. ನೀರು ಹೆಚ್ಚು ಬೇಕಾಗ್ತದೆ ಹೇಗೆ? ಹಾ ಸರ್, ನೀರು ಸ್ವಲ್ಪ ಬೇಕು ಸರ್. ಇವಾಗ ಸ್ಟಾರ್ಟಿಂಗ್ ನೀರು ಒಂದು ಹಾಫ್ ಅನ್ ಅವರ್ ಇದ್ರೆ ಸಾಕು ಸರ್, 1/2 ಗಂಟೆ ನೀರು ಬಿಟ್ರೆ ಸರ್ ಸಾಕಾಗುತ್ತೆ ಸರ್. ಅತಿ ನೀರು ಜಾಸ್ತಿ ಸರ್. ಬೇರೆ ರೋಗ ಏನಾದ್ರು ಬರ್ತದ ವಿಷಯ ಬರ್ತದೆ ಸರ್? ರೋಗ ಜಾಸ್ತಿ ಸರ್. ಅದಕ್ಕೆ ಸ್ಪ್ರೇ ಮಾಡ್ಕೊತ ಸರ್, ಬೇವಿನ ಎಣ್ಣೆ ನೀಮ್ ಆಯಿಲ್ ರೀ, ಅದಕ್ಕೆ ಬಹಳ ಒಳ್ಳೇದಂತೆ. ಹಾ ಸರ್, ಇದು ನಮ್ಗೆ ಸ್ವಲ್ಪ ಹೆಲ್ಪ್ ಅಂದ್ರೆ ಸರ್, ನಮ್ ಕೆವಿಕೆ ಜಯರಾಮ ಸರ್ ಏನ್ರಿ, ರಾಜು ತೆಗಳಿ ಸರ್, ಅವರೆಲ್ಲ ಸಹಾಯ ಸರ್, ಅವ್ರ ಮಾಹಿತಿಯಿಂದ ನಾ ಇವಾಗ ಕೃಷಿ ಮಾಡ್ತಾ ಇರೋ ಸರ್. ಇಲ್ಲ ಅಂದ್ರೆ ಸಾಧ್ಯ ಆಗಿಲ್ರಿ. ಅಂದ್ರೆ ಅವರ ಮಾರ್ಗದರ್ಶನ ರೈತರ ಮೇಲೆ ಆಧಾರ ಸರ್. ಆಧಾರ ಸರ್, ಆದ ಕಾರಣ ಇಷ್ಟು ಒಳ್ಳೆ ಬೆಳೆ ಬೆಳಿಲಿಕ್ಕೆ ಆಗ್ತದೆ ಸರ್ ಅಲ್ವಾ? ಅಂದ್ರೆ ರೋಗ ನಿಯಂತ್ರಣ ಮಾಡಿಕೊಂಡು ಕೃಷಿಯನ್ನ ಮಾಡ್ತೀವಿ ಸರ್. ಈಗ ಏನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿಸ್ತಾರ ಮಾಡ್ಬೇಕಂತ 3 ಎಕರೆಯಲ್ಲಿ ಇದೆ, ಇನ್ನು ಹೆಚ್ಚು ಮಾಡ್ಬೇಕಂತ ಇದ್ರೆ ಮಾಡಮ್ ಸರ್? ಮುಂದಿನ ಸರಿ ಮತ್ತೆ ಮಾಡ್ಬೇಕಲ್ಕನ್ರಿ. ಇದೆ ಮತ್ತೆ ಮಿಶ್ರ ಬೆಳೆ ಮಣ್ಣಿನ ಸರ್, ಅದು ಪಪ್ಪಾಯಿ ಅಲ್ರಿ, ಶೇಂಗಾ ಮಣ್ಣು. ಪಪ್ಪಾಯಿ ಯಾವ ವೇಳೆಗೆ ಬರ್ತದೆ, ಅದಕ್ಕೆ ಅವಧಿ ಅಂತ ಇರ್ತದೆ? ಹೌದು ಸರ್, ಸೀಸನ್ ಅಂತ. ಹೌದು ಸರ್. ಯಾವ ಅವಧಿ? ಈಗ ಆಗಸ್ಟ್ ನಲ್ಲಿ ನಾವು ಲವಣಿ ಮಾಡಿದೇವಂತ ಸರ್, ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಸರ್. ಏಪ್ರಿಲ್ ಬರ್ಲಿಕ್ಕೆ ಚಲೋ ಆಗ್ತಾರೆ, ಏಪ್ರಿಲ್ ಲಾಸ್ಟ್ ವೀಕ್ ಚಲೋ ಆಗುತ್ತೆ ಸರ್. ಮುಂದ ನಮ್ಗೆ ದೀಪಾವಳಿ ತನಕ ಆಗುತ್ತೆ ಸರ್, ಆಟೋ ಕ್ಲಿಯರ್ ಆಗುತ್ತೆ. ಬರ್ತಾ ಇರ್ತದೆ. ಈಗ ಈ ಮಾರಾಟಕ್ಕೆ ನೀವು ನಿಮ್ಮ ಕೃಷಿ ಭೂಮಿಗೆ ಬಂದವರಿಗೆ ಕೊಡುವುದಕ್ಕಿಂತ ಈಗ ಹೊರಗೆ ನೀವೇ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಲಾಭ ಆಗ್ಲಿಕ್ಕಿಲ್ಲ ಪಾಟೀಲ್? ಆಗಲ್ ಸರ್, ಅದು ಯಾಕೆ ನಾವು ಸಾಗಣೆಲ್ಲ ಸಾಗಣೆ ಕಷ್ಟ ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟ್ ಅದು ನಮ್ಗೆ ಇದು ಆಗಲ್ಲ ಸರ್. ಇದೇ ತೋಟದಾಗ ಕೆಲಸ ಮಾಡಿ ಇದೇ ಇದು ಮಾಡದೆ ತೋಟದಾಗ ಇದ್ರಿ, ಈಗ ನಾವೇ ಮಾಡಬಹುದು ಆಗಲ್ರಿ. ಹಿಂಗಾಗಿ ಅವರಿಗೆ ವ್ಯಾಪಾರಸ್ಥರಿಗೆ ಕೊಟ್ಟು ಬಿಡ್ತೇವ್ರಿ ನಾವು. ಅದು ಒಳ್ಳೇದು, ಬಂದು ಅವರೇ ಖರೀದಿ ಮಾಡ್ತಾರೆ, ರಗಳೆ ಇಲ್ಲ ಅಂತ. ಪಪ್ಪಾಯ ಬೆಳೆ ಮಾಡ್ಬೇಕನ್ನೋರಿಗೆ ನಿಮ್ ಸಲಹೆ ಏನು? ಮಾಡ್ರಿ, ಚೆನ್ನಾಗಿದ್ದಾರೆ ಸರ್. ಅದು ನೀವು ಹೇಳಿದ್ರಿ, ಒಂದು ಎಕರೆಗೆ 2 ಲಕ್ಷದವರೆಗೆ ಆದಾಯ ಬರ್ತದೆ, ಅದರಲ್ಲಿ ಒಂದು 30-40 ಸಾವಿರ ಮಾತ್ರ ಖರ್ಚು, ಬಾಕಿ ಎಲ್ಲ ಉಳಿಕೆ ಉಳಿಕೆ ಆಯ್ತು ಸರ್. ಏನು ತುಂಬಾ ಗಮನ ಇಟ್ಟು ನೋಡ್ಬೇಕಾ ಅಲ್ಲ, ಒಮ್ಮೆ ಬೆಳೆ ಬಿಟ್ಟು ತನ್ನಷ್ಟಕ್ಕೆ ಬರ್ತದೆ ಅದ್ರೊಟ್ಟಿಗೆ ಇರ್ಬೇಕಾಗ್ತದೆ? ಹೇಗೆ ಹಂಗೇನಿಲ್ಲ ಸರ್, ಹಂಗೆ ಮಾಡ್ಕೋತ ಹೋಗೋದು, ನೋಡ್ಕೋತ ಹೋಗೋದ್ರಿ. ಮತ್ತ ಹಂಗೆ ಕೆಲಸಗಳು ಮಾಡ್ಕೋತ ಹೋಗೋದ್ರಿ. ತುಂಬಾ ಒಳ್ಳೇದು, ಯಾಕಂದ್ರೆ ಪಪ್ಪಾಯ ಬೆಳೆ ಮಾಡುದು ಅತ್ಯಂತ ಲಾಭದಾಯಕ ಸರ್. ಅದು ಅದು ಏನ್ ಮೋಸ ಒಂದು ಇಲ್ಲ ನೋಡ್ ಸರ್. ಏನಾದ್ರೂ ಹಾಳಾಗೋದಂತ ಇದೇನ ಪಪ್ಪಾಯಲ್ಲಿ? ಏನು ಹಾಳಾಗಲ್ಲ ಸರ್. ಹಣ್ಣಾಗುದು ಗಿಡದಲ್ಲಿ ಹಣ್ಣಾಗಿ ಬುದುರು ಬೀಳೋದು ಸ್ವಲ್ಪ, ಅದು ಹಣ್ಣ ನಮ್ಗ ಪಟ್ಟ ಬಿದ್ದ ಬಳಕೆ ಅವ್ರು ಹೋಯ್ತಾರ, ಮುಂದೆ ಹಣ್ಣಾಗ ಚಾನ್ಸೇ ಇರಲ್ಲ ಸರ್, ಕಾಯಿ ಹಣ್ಣೇ ಆಗಲ್ಲ ಸರ್. ಒಟ್ಟ ಮತ್ತೆ ಪಕ್ಷಿಗಳು ಅಥವಾ ಏನೇ ಇಲ್ಲ ಸರ್, ಅದಕ್ಕೆ ತೊಂದರೆ ಇಲ್ಲ, ಅದು ಯಾವುದೂ ತೊಂದರೆ ಮಾಡಲ್ರಿ. ಈಗ ವಿಶ್ವನಾಥ್ ಪಾಟೀಲ್ ರೀ, ನೀವು ಹೇಳಿದ್ರಿ ಪಪ್ಪಾಯ ಮಾತ್ರ ಅಲ್ಲ ನಾನು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ಮಾಡ್ತೇನೆ, ಪೇರಳೆಯನ್ನು ಮಾಡ್ತಾ ಇದ್ರಿ, ಹೇಗೆ ಹೇಳಿ, ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ, ಏನು ಹೇಗೆ ಸರ್? ನಮ್ ತೋಟಗಾರಿಕೆ ಅಳಂದಿನ್ರಿ, ನಮಗ ಪೇರಳೆ ಕೊಟ್ರಿ, ಅವರೇ ಬಂದು ವಿಶೇಷ ತಳಿ ಅದು. ಹಾ ರೀ ಸರ್, ಲಕ್ನೋ 49 ತಳಿ ತಳಿ ಕೊಟ್ರಿ, ಅದು ಮಾಡ್ಕೊತ ಬಂದಿನ ಸರ್. 3 ವರ್ಷ ಐತ್ರಿ ಸದ್ ಮಾಡ್ಕೊತೀನ್ರಿ. ವಾರಕ್ಕೆ ಭೂಮಿಯಲ್ಲಿ ಹಾಕಿದ್ರೆ ಅದು 1 ಎಕರೆ ಜಮೀನಲ್ಲಿ ಮಾಡಿನ್ರಿ ಸರ್. ವಾರಕ್ಕೆ 3-4 ಸಾವಿರ ರೂಪಾಯಿ ಅದರಿಂದ ಆದಾಯ ಆಗುತ್ತೆ. ಯಾವ ಅವಧಿಗೆ ಬರ್ತದೆ ಅದು? ಅದು ನಾವು ಕಟಿಂಗ್ ಮಾಡಿಲ್ಲ ಅಂದ್ರೆ ಸರ್ ಕಂಟಿನ್ಯೂ ಇರ್ತದ ರೀ. ನಾವು ಕಟಿಂಗ್ ಮಾಡಿದೇವಂದ್ರೆ ವರ್ಷಕ್ಕೆ 3 ಸಾರಿ ಬರ್ತದೆ ಸರ್. ವರ್ಷಕ್ಕೆ 3 ಸಾರಿ ಕಾಯಿ ಇದು ಚೆನ್ನಾಗಿ ಬರ್ತದೆ, ಸ್ವೀಟ್ ಬರ್ತದೆ ಸರ್, ಜಾಸ್ತಿ ರುಚಿ ಬರ್ತದೆ. ನೀವು ಚೆನ್ನಾಗಿ? ಎಷ್ಟು ಗಿಡಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ 300 ಗಿಡ ಇದೆ ಸರ್. 1 ಎಕರೆಯಲ್ಲಿ 300 ಗಿಡ. ತುಂಬಾ ವಿಶಾಲವಾಗಿ ಬೆಳೀತದೆ, ಎತ್ತರಕ್ಕೆ ಬೆಳೀತದೆ. 6 ಫೀಟ್ ಮಾಡಿದ್ದೀನಿ ಸರ್ ಹೈಟಿಗೆ. ನಾವು ಅಧಿಕ ಸಂದರ್ಭದಿಂದ ಮಾಡಿದ್ದೀನಿ ಸರ್. ನಾವು ಎಷ್ಟು ಒಂದು ಗಿಡದಲ್ಲಿ ಎಷ್ಟು ಬರಬಹುದು ಕಾಯಿ? ಒಂದು ಗಿಡದಲ್ಲಿ 300-200 ಕಾಯಿ ಬರುತ್ತೆ ಸರ್. ಒಂದು ಗಿಡದಲ್ಲಿ ಎಷ್ಟು ತೂಗಬಹುದು? ಮಿನಿಮಮ್ ಕಾಟ ನೋಡ್ರಿ, ಒಂದು ಕೆಜಿ 4 ಕಾಯಿ ಆಗುತ್ತೆ ಸರ್. ಎಷ್ಟು ಕೆಜಿ ಆಗ್ತದೆ ಒಂದು ಗಿಡದಲ್ಲಿ? ಒಂದು 15 ಕೆಜಿ ಆಗ್ಬೋದು ಸರ್. 300 ಗಿಡದಲ್ಲಿ ಅಂದ್ರೆ ಇಷ್ಟು ಲೆಕ್ಕ ಮಾಡಿ ಸಿಗ್ತದೆ. ಈಗ ಗಿಡ ನೆಟ್ರೆ ಸಾಕ, ಅದಕ್ಕೆ ಏನು ಗೊಬ್ಬರ ಹಾಕೋದು, ಸಾಕಾಣಿಕೆ ಮಾಡುದು, ಏನಾದ್ರು ರೋಗ ಬರುತ್ತೆ ಹೇಗೆ ಅಂತ? ಅದಕ್ಕೆ ಸ್ವಲ್ಪ ರೋಗ ಇರುತ್ತೆ ಸರ್, ಅದಕ್ಕೆ ಹಳದಿ ಮಚ್ಚ ರೋಗ ಸ್ವಲ್ಪ ಬರ್ತದೆ ಸರ್. ಅದಕ್ಕೇನು ಮಾಡ್ತೀರಿ? ಅದಕ್ಕೆ ಸ್ವಲ್ಪ ಎಣ್ಣೆಗಳು ಸ್ಪ್ರೇ ಮಾಡಿದ್ರಿ, ಅದರಿಂದ ಹೂ ಬಿಡುವ ಹಂತದಲ್ಲಿ ಸ್ವಲ್ಪ ಅದಕ್ಕೆ ನೀರು ಟೈಮಿಗೆ ಕರೆಕ್ಟ್ ನೀರು ಕೊಡ್ಬೇಕ್ರಿ. ಒಮ್ಮೆ ಹೂ ಸೆಟ್ಟಿಂಗ್ ಆಗಿಬಿಟ್ಟು ಆಯ್ತು ಸರ್, ಕಂಟಿನ್ಯೂ ಕಾಯಿ ನೀರು ಬಿಡ್ಬೇಕಲ್ಲ ಹೇಗೆ ಸರ್? 3 ದಿವಸಕ್ಕೊಮ್ಮೆ ನೀರು ಬಿಡೋದ್ರಿ. ಅದಕ್ಕೆ ನಾವು ಡ್ರಿಪ್ ಸಿಸ್ಟಮ್ ಮಾಡಿದ್ರಿ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡಕ್ಕೆ ಸರ್. ಅಂದ್ರೆ ಕಾಯಿನು ಒಳ್ಳೇದು ಬರ್ತದೆ ಅಂತ? ಹಾ ರೀ, ಒಟ್ಟಿಗೆ ಗೊಬ್ಬರ ಹೆಚ್ಚು ನಾವು ಯೂಸ್ ಮಾಡ್ತೇವಲ್ರಿ, ಅಷ್ಟು ಕಾಯಿ ದಪ್ಪ ಬರ್ತಾರಿ. ಕಾಯಿ ಅದಕ್ಕೆ ಶೈನಿಂಗ್ ಬರಕ್ ಸರ್ ಮೇನ್. ಶೈನಿಂಗ್ ಬರ್ತಂದ್ರ ನಮ್ಗೆ ತೋಟದಲ್ಲಿ ಬಂದು ಹೋಯ್ತಾರೆ ಸರ್. ಕೆಲವು ಏನಿರ್ತದೆ ವಿಶ್ವನಾಥ್ ಪಾಟೀಲ್, ಈ ಕಾಯಿ ಪೇರಳೆಕಾಯಿ ಒಳಗೆ ಒಂಥರ ಕಲರ್ ನಲ್ಲಿ ಇರ್ತದೆ, ಕೆಲವೊಂದು ಬಿಳಿ ಇರ್ತದೆ. ನಿಮ್ದು ಯಾವ್ದು? ಯಾವ ಸರ್? ನಮ್ದು ಬಿಳಿ ಬರ್ತಾರೆ ಸರ್. ನೀವು ಹೇಳೋದು ಕೆಂಪು ಅಂದ್ರೆ ನೇರಳೆ ಕಲರ್, ಪಿಂಕ್ ತೈವಾನ್ ಸರ್. ಪಿಂಕ್ ತೈವಾನ್ ಸರ್, ಅದು ನಮ್ಮ ಏರಿಯಾದಲ್ಲಿ ಹೋಗೋದು ಸರ್. ಅದು ಧಾರವಾಡ ಹುಬ್ಳಿ ಆ ಏರಿಯಾದಾಗ ಅದು ನಡೀತದೆ ಸರ್. ಈ ನಮ್ಮ ಏರಿಯಾದಾಗ ಇದೇ ರೀ ಸರ್, ಲಕ್ನೋ 49 ರುಚಿಕರ ಚೆನ್ನಾಗಿ ರುಚಿ ಇದೆ ಸರ್. ಇದು ಈಗ ನೀವು ಲಕ್ನೋ ಮಾಡಿರೋದು? ಲಕ್ನೋ 49 ಮಾಡಿ, ಅದು ಒಳ್ಳೇದು ಅಂತ. ಒಳ್ಳೇದು ಈ ಭಾಗಕ್ಕೆ ಯಾಕೆ, ಯಾವ ರೀತಿಯಲ್ಲಿ ಒಳ್ಳೇದು ಸರ್? ಇದು 12 ತಿಂಗಳು ಕಂಟಿನ್ಯೂ ಕಾಯಿ ಇರುತ್ತೆ ಸರ್. ನಾವು ಗಿಡ ದೊಡ್ಡದು ಬಿಟ್ಟು ಅಂದ್ರೆ ಕಂಟಿನ್ಯೂ ಕಾಯಿ ಇರುತ್ತೆ ಸರ್. ಓಹೋ, ಹಿಂಗಾಗಿ ನಮ್ಗ ಈ ಆದಾಯ ಮೂಲ ಬೇಕಿಲ್ಲ ಸರ್. ಆದಾಯ ಮೂಲ ಒಂದಿದ್ರೆ ನಾವು ಮುಂದ ಯಾವ್ದೊಂದು ಬೆಳೆ ಮಾಡಕ್ ನಮ್ಗೆ ಲಾಗೋಡಿಗೆ ಏನು ಪ್ರಾಬ್ಲಮ್ ಆಗಲ್ರಿ. ಈಗ ಪಪ್ಪಾಯ ಬೆಳೆ ಮುಗಿತಾ ಬಂತ ಅಂತ ಹೇಳಕ್ಕೆ ಪೇರಳೆ ಇದೆ ನಿಮ್ಗೆ? ಇದು ಪೇರಳೆ ಕಂಟಿನ್ಯೂ ಇರ್ತದೆ ಸರ್. ಇದು ಹೌದಲ್ಲ, ಇದು ಏನಿದು, ಇದು ಎಮ್ಮಿ ಇದ್ದಂಗೆ ಸರ್, ಹೈನುಗಾರಿಕೆ ಮಾಡ್ದಂಗೆ ಸರ್. ಇದು ನಮಗ್ ದುಡ್ಡು ಬೇಕಾ, ಒಂದ್ ನಾಲ್ಕು ಕ್ಯಾನ್ ಕಡಿಪ ಇದು ಮಾಡ್ಕೊಂಡ್ ಬರೋಮ ಅಷ್ಟೇ ರೀ. ಇದು ಕಂಟಿನ್ಯೂ ಬರ್ತದೆ ಸರ್. ಮಾರಾಟದ ವ್ಯವಸ್ಥೆ ಹೇಗೆ? ಇದು ಮಾರಾಟ ಅಲ್ಲಿ ವ್ಯಾಪಾರಸ್ಥರು ಹರ ಸರ್, ಅವ್ರು ಬಂದು ಕಂಟಿನ್ಯೂ ಹೋಯ್ತಾರೆ. ಅದು ಮುಂಜಾನೆ 7 ಗಂಟೆ ಕಡಿಬೇಕು ಸರ್. 6 ಗಂಟೆ ಬರ್ತಾನೆ ರೀ, ಬಂದು 6 ಗಂಟೆ ಕಡ್ದವ್ರು ಎಷ್ಟೋ ಅಷ್ಟೇ ಕಟ್ಕೊಂಡು ಹೋಯ್ತಾನ್ರಿ ಸರ್. ಅದಕ್ಕೆ ಮುಂಜಾನೆ ಕಡಿಬೇಕು ಅಂತ ಅಂದ್ರೆ ಕಾಯಿ ಸೈನಿಂಗ್ ಇರ್ತದೆ, ಅದು ಮತ್ತೆ ಒಂದ್ರಕ್ಕೆ ಕಾಯಿ ಮಾರಿರ್ಬೇಕ್ರಿ ಸರ್. ಹಿಂಗಾಗಿ ಅವರು ಜಲ್ದಿ ಬಂದು ಹಿಂಗೆ ಕಡೆ ಅದಕ್ಕೆ ಶೈನಿಂಗ್ ಕಾಯಿಗಳೇ ಇರ್ತಾವ. ಫ್ರೆಶ್ ಮಾಲ್ ಸಿಗಬೇಕು ಬೇಕಲ್ಲ ಸರ್ ಅವ್ರು ಗ್ರಾಹಕರಿಗೆ, ಅದು ಸ್ವಲ್ಪ ಚೆನ್ನಾಗಿರ್ತದೆ ಮಾಡ್ತಾರೆ. ಹಣ್ಣುಗಳನ್ನ ಹೆಚ್ಚಾಗಿ ತಿನ್ಲಿಕ್ಕೆ ಮಾಡ್ತಾರೆ, ಬೇರೆ ಏನಾದ್ರೂ ಬೇರೆ ಏನು ನನಗೇನು ಅಷ್ಟು ಇದು ಸರ್ ಅದು ಮಾಹಿತಿ ಇಲ್ರಿ. ಅದು ನುಗ್ಗೆ ಬೆಳೆಯನ್ನು ಕೂಡ ಮಾಡ್ತಾ ಇದ್ರಂತೆಲ್ಲ, ಎಷ್ಟು ಎಕರೆ ಇದೆ ನುಗ್ಗೆ? ಒಂದು 2 ಎಕರೆ ಮಾಡಿದ್ದೀನಿ ಸರ್. ಅದನ್ನು ಚೆನ್ನಾಗಿದೆ ಸರ್, ಈ ವರ್ಷ ಚಲೋ ಆಗಿದೆ ಸರ್, ರೇಟ್ ಚೆನ್ನಾಗಿತ್ತು. ಏನು ನುಗ್ಗೆಯಲ್ಲಿ ಏನು ವಿಶೇಷ ತಳಿಯನ್ನು ಹಾಕಿದ್ರೆ ಜಮೀನಿನಲ್ಲಿ? ಇದು ಭಾಗ್ಯ ತಳಿ ಇತ್ತಿಲ್ಲ ಸರ್. ಏನಾದ್ರದ್ದು ವಿಶೇಷ ಭಾಗ್ಯ ತಳಿ ಅಂದ್ರೆ ಗಿಡ ಸ್ವಲ್ಪ ಹೈಟ್ ಹೋಗಲ್ಲ ಸರ್ ಸ್ವಲ್ಪ, ಅದಕ್ಕೆ ಅಲ್ಲಿ ಇದು ಆತರ ಕಾಯಿನೂ ಸರಿಯಾಗಿ ಬರ್ತದೆ ಸರ್. ಅಂದ್ರೆ ಹೇಗೆ ಇದು ಫಸಲು ಹೇಗೆ ಬರ್ತದೆ ಇದ್ರದ್ದು ಅಂದ್ರೆ 7 ತಿಂಗಳ ನಂತರ ಕಟಿಂಗ್ ಆಗ್ತಾರೆ ಸರ್. ಅದು 7 ತಿಂಗಳು ಕಾಯ್ಬೇಕು? ಹಾ ರೀ, 7 ತಿಂಗಳು ಕಾಯ್ದು ಸಿಂದು ನಾವು ನುಗ್ಗೆ ಗಿಡ ದೊಡ್ಡದಾಗಿ ಬೆಳೆಯಲ್ಲ ಸಾಧಾರಣ ಸರ್. ನಾವು ಕಂಟಿನ್ಯೂ ಅದು ಕಡಿಲಾರದೆ ಬಿಟ್ಟು ಬೆಳೀತಿದ್ರೆ ಸರ್. ಒಂದ್ ವರ್ಷಕ್ಕೆ ತೆಗಿಬೇಕಾದ್ರೆ ಮತ್ತೆ ಹಿಂಗೆ ಕಟಿಂಗ್ ಮಾಡ್ಬೇಕ್ರಿ ಸರ್, ತೆಗಿಬೇಕ್ರಿ. ಮತ್ತ ನಾವು ಮತ್ತೆ ಬೀಜ ಊರ್ಬಹುದು ರೀ, ಇಲ್ಲಾಂದ್ರೆ ಮತ್ತೆ ಬಡ್ಡಿ ಮ್ಯಾಗ ಮಾಡಬಹುದು, ಬಡ್ಡಿ ಮ್ಯಾಗ ಆಗ್ತದೆ ಸರ್. ಯಾವ್ದು ಬೀಜದಲ್ಲಿ ಒಳ್ಳೇದ ಬಡ್ಡಿ ಮೇಲೆ ಒಳ್ಳೇದ ಸರ್? 2 ವರ್ಷ ಬಡ್ಡಿ ನಡೀ ಚೆನ್ನಾಗಿ ಬರ್ತದೆ ಸರ್. 2 ವರ್ಷ ನಂತರ ತೆಗೆದು ಮತ್ತೆ ಬೀಜಾನೇ ಮಾಡ್ಬೇಕು ಸರ್. ಅದಕ್ಕೆ ಅಂದ್ರೆ ಕಾಯಿದು ಮತ್ತೆ ಚಲೋ ಬರ್ತದೆ ಸರ್. ಇಲ್ಲಾಂದ್ರೆ ಹಂಗೆ ಹಳ್ಳಿದ ಗಿಡ ಇಟ್ಟೆ ಅಂದ್ರೆ ಮತ್ತೆ ಕಾಯಿಯಲ್ಲಿ ಜರ ಕುಬ್ಜಿ ಆಗ್ತದೆ ಸರ್. ಏನು ದಪ್ಪ ಬರ್ತದೆ ಉದ್ದ ಬರ್ತದೆ ಹೇಗೆ ಅದು ಸರ್? ಉದ್ದ ಬರ್ತದೆ ಸರ್, ಅದು 2 ಫೂಟ್ ಒಂದೂವರೆ ಫೂಟ್ ಅದು ಆಗುತ್ತೆ ಸರ್. ಹೇಗೆ ಕಟಾವು ಹೇಗೆ ಅದು, ಎಷ್ಟು ಸಮಯಕ್ಕೆ ಮಾಡ್ಬೇಕು ಸರ್? 15 ನಿಮಿಷಕ್ಕೆ ಕಟಿಂಗ್ ಮಾಡ್ಬೇಕು ಅದನ್ನ. ದಪ್ಪ ದಪ್ಪ ಕಾಯಿ ಏನವಲ್ರಿ ಅವು ಕಟಿಂಗ್ ಮಾಡ್ಕೊಳ್ರಿ. ಅದು ಮಾರ್ಕೆಟಿಂಗ್ ನಾವು ಹೈದರಾಬಾದ್ ಮಾಡ್ತೇವೆ ಸರ್ ಜಾಸ್ತಿ. ಲೋಕಲ್ ಮಾಡಲ್ಲ? ಇಲ್ಲ ಸರ್, ನಮ್ಮ ಊರಲ್ಲಿ ಫುಲ್ ನಮ್ಮೂರ ಚಲಿಗೇರಿ ಮತ್ತೇನದು ಮದನಿ ಪರ್ಗ ಪೂರ ಏನದ ರೀ ಹೈದರಾಬಾದ್ಗೆ ಹೋದ್ರಿ. ಅಂದ್ರೆ ನೀವೆಲ್ಲ ಕೃಷಿಕರು ಒಟ್ಟು ಸೇರ್ಕೊಂಡು ಎಷ್ಟು ಕಟಾವ್ ಆಗ್ತದೆ ನಮ್ಮಲ್ಲಿ ಸರ್? ಡೈಲಿ ಒಂದು ಲೋಡ್ ಹೋಗುತ್ತೆ ಸರ್. ನಿಮ್ಮ ಜಮೀನಿಂದ ಎಷ್ಟು ಹೋಗ್ತದೆ? ನಾವು 15 ನಿಮಿಷಕ್ಕೆ ಕಟಿಂಗ್ ಮಾಡ್ತೀನಿ ಸರ್. ಒಂದು ಒಂದು 5-6 ಕ್ವಿಂಟಲ್ ಹಚ್ಚಿಬಿಡ್ತೀನಿ. 5-6 ಕ್ವಿಂಟಲ್ ನಿಮ್ದೇ ಇರ್ತದೆ? ಹಾ ಸರ್. ಓಹೋ, ಒಂದು ಲಾರಿಯಲ್ಲೇ ಕಳಿಸಿಬಿಡಿ? ಲಾರಿಯಲ್ಲಿ ಅಷ್ಟು ಮಂದಿ ಎಲ್ಲ ರೈತರು ಸೇರಿ. ಹೇಗೆ ಕಿಲೋಗೆ ಹೇಗೆ ಮಾರಾಟ ಆಗ್ತದೆ ಸರ್? ಸುರುವಿಗೆ ನೋಡಿ ಸರ್, 150 ರೂಪಾಯಿ ತನಕ ಮಾರಿದೇವ್ ರೀ ಕಿಲೋಗೆ. ಹಾ, ಇವಾಗ 10 ರೂಪಾಯಿ ತನಕ ರೇಟ್ ಆಗಿದೆ ಸರ್ ಲಾಸ್ಟ್. ಹಿಂಗೆ ಕಡಿಮೆ ಅಂದ್ರೆ 10 ರೂಪಾಯಿ? ಹಾ, ಕಡಿಮೆ ಕಿಲೋಗೆ 10 ರೂಪಾಯಿ. ಹಾ, ಕಿಲೋಗೆ 10 ರೂಪಾಯಿ ರೀ. ಇದೇ ಕಾಯಿನೇ ಮೊದಲು 150 ರೂಪಾಯಿ ಮಾರಿದೇವ್ ರೀ ಸರ್. ಓಹೋ, ಈಗ ಹೇಗಿದೆ ರೇಟ್? ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇವಾಗ 14-15 ಮಾರ್ತಾ ಇದೆ ಸರ್. ಇವಾಗ ಮಾರ್ಕೆಟಲ್ಲಿ 30-40 ರೂಪಾಯಿ ತಗೊಳ್ತಾರೆ. ಹಾ ಸರ್, ಅದೇ ರೀ, ನಮ್ಮ ರೈತರದು ಮತ್ತೆ ನಡುವ ದಲ್ಲಾಳಿಗಳಿಗೆ ರೈತನಿಗೆ ಇದೇ ತೊಂದರೆ. ಸ್ವಲ್ಪ ಗ್ರಾಹಕರಿಗೆ ಆದಾಯ ಕಡಿಮೆ ಆಗೋದು. ಹೌದು ಸರ್. ಹೈದರಾಬಾದ್ ಮಾರ್ಕೆಟ್ ನಲ್ಲಿ ತುಂಬಾ ಬೇಡಿಕೆ ಇದೆ. ಹಾ, ನುಗ್ಗಿ ಚೆತ್ತವಾಗಿ ಹೋಗೋದು ಹೈದರಾಬಾದ್ ಮಾರ್ಕೆಟ್ ಸರ್. ಓಹೋ, ನಿಮ್ಗೆ ಈಗ ಹೆಚ್ಚು ಲಾಭ ಅಂತ ಅನಿಸ್ತದೆ ಅದರಲ್ಲಿ ಕೂಡ? ಹಾ ಸರ್, ಅದಕ್ಕೆ ಯಾವುದೇ ಲಾಗೋಡಿ ಇರಲ್ಲ ಸರ್. ನಾವು ಬಾಂಡೋಲ ಹಾಕೋದೇ ಕಡಿಮೆ ಇಲ್ಲ ಸರ್. ಖರ್ಚು ಕಡಿಮೆ ಅಂತ ಕಾಣ್ತಾರೆ. ಬಹಳ ಕಡಿಮೆ ಖರ್ಚು ಸರ್. ಏನೇನು ಗೊಬ್ಬರ ಎಲ್ಲ ಹಾಕ್ಬೇಕು, ನೀರೆಲ್ಲ ಬಿಡಬೇಕು, ಹೇಗೆ? ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ಸ್ವಲ್ಪ 2 ಸಾರಿ ತಿಪ್ಪಿ ಗೊಬ್ಬರ ಖರ್ಚನ್ನು ಬಿಟ್ಟು ನಡೀತದೆ ಸರ್. ಅದು ಫಸಲು ಚೆನ್ನಾಗಿ ಬರಬೇಕಾದ್ರೆ ಏನೇನು ಮಾಡ್ಬೇಕು? ಅದೇ ಸ್ವಲ್ಪ DAP ಅವು ಎಲ್ಲ ಕಟ್ಬೇಕು ಸರ್. ಅವು ಸ್ವಲ್ಪ ಹಾಕ್ತೀರಿ? ಹಾಕೋತ ಹೋಗ್ಬೇಕ್ರಿ. ಮತ್ತೆ ಕಲ್ಲಂಗಡಿ ಬೆಳೆಯನ್ನು ಹೇಗೆ ಮಾಡ್ತೀರಿ, ಎಷ್ಟು ಜಮೀನಿನಲ್ಲಿ? ಕಲ್ಲಂಗಡಿ ಒಂದು 2 ಎಕರೆ ಜಮೀನಲ್ಲಿ ಮಾಡಿದ್ರಿ ಸರ್. ಯಾವ್ದು ವಿಶೇಷ ತಳಿಯನ್ನ? ಹಾ ಸರ್, ಅದ್ರಾಗ ಅವ ರೀ ಸರ್, ಮೆಲೋಡಿ ತಳಿ ನಾ ಮಾಡಿನ್ರಿ ಸರ್. ಮೆಲೋಡಿ? ಹಾ ರೀ. ಎಲ್ಲಿಂದ ಈ ತಳಿಯನ್ನು ತರಿಸ್ತೀರಿ? ನಮ್ಮೂರಲ್ಲಿ ನರ್ಸರಿ ಇದಾರೆ ಸರ್, ಗಣಪತಿ ಕ್ಲಿಕ್ಕಿ ಅಂತ ಹೇಳ್ರಿ. ಕೃಷಿ ವಿಧಾನ ಹೇಗೆ, ಯಾವ ರೀತಿ ಮಾಡ್ತೀರಿ? ನಾಟಿ ಮಾಡೋದು ರೀ. ಅದೇ ಸರ್, ಒಂದು ಎಲ್ಲ ಮಲ್ಚಿಂಗ್ ಮಾಡೋದ್ರಿ. ಮಲ್ಚಿಂಗ್ ಮಾಡಿಕೊಂಡ ಏನದ, ಒಂದು ಎಕರೆಗೆ 6,000 ಈಗ ಕುಂಡ್ತಾವ ಸರ್. 6,000 ರೀ, ಒಂದು 100 ಫೂಟಿ ಒಂದು ಕುಂಡಿಸಿದ ಅಂದ್ರೆ 6,000 ಈಗ ಕುಂಡ್ತಾವ ರೀ. ನಾವು ಜರ ನಿಮ್ಮ ತೋಟ ಜರ ಜೋರಾಗಿತ್ತಂದ್ರೆ ಒಂದು 1.5 ಫೂಟ್ನು ಕುಂಡಿಸ್ಬೋದು ರೀ. 5,000 ಆಗಿದ್ನು ಕುಂಡಿಸ್ಬೋದು ರೀ. ಒಂದು ಹಂಗೆ ಸ್ಟಾರ್ಟಿಂಗ್ ಅದು ಎಷ್ಟು ಸರ್? ಎಷ್ಟು ಸಮಯದಲ್ಲಿ ಬರ್ತದೆ ಸರ್? 50-55 ದಿನ ಬರ್ತದೆ ಸರ್. ಖರ್ಚು ವೆಚ್ಚ ಎಲ್ಲ ಹೇಗಿದೆ ಸರ್? ಖರ್ಚು ಜಾಸ್ತಿ ಸರ್ ಅದಕ್ಕೆ ಸ್ವಲ್ಪ. ಯಾಕೆ? ಒಂದ್ ಎಕರೆಗೆ ಇನ್ನೊಂದು ಮಿನಿಮಮ್ 50-60 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್. ಯಾವ್ದಕ್ಕೆ ಹೆಚ್ಚು ಖರ್ಚಾಗೋದು, ಗೊಬ್ಬರಕ್ಕ ಅಥವಾ ಹೇಗೆ? ಇದು ಸರ್ ವಾಟರ್ ಸಾಲೇಬಲ್ ಸದ್ಯ ಕಾಸ್ಟ್ಲಿ ಆಗಿದೆ ಸರ್, ಅದಕ್ಕೆ ಸ್ಪ್ರೇನು ಜಾಸ್ತಿ ರೇಟ್ ಆಗಿದೆ ಸರ್, ಹಿಂಗಾಗಿ ಅದು ರೇಟ್ ಮತ್ತು ಅಷ್ಟು ಹೋಗುತ್ತೆ ಸರ್ ಲಾಗೋಡಿ ಜಾಸ್ತಿ. ನಿಮ್ಮ ಜಮೀನಿನಲ್ಲಿ ಎಷ್ಟು ಟನ್ ಸಿಗ್ತಾ ಇದೆ ನಿಮ್ಗೆ ಸರ್? ಒಂದ್ ಎಕರೆ ನಾ ಮಾಡಿನ್ರಿ, ಒಂದ್ ಎಕರೆಕ್ಕೆ 11 ಟನ್ ಮಾಲು ಇದು ಮಾಡಿದ್ರು. ಮಾರಾಟ ಇಲ್ಲಿ ಬಂದು ಖರೀದಿ ಮಾಡ್ತಾರೆ? ಹಾ, ಇಲ್ಲೇ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ. ಸ್ಥಳೀಯ ಮಾರುಕಟ್ಟೆ? ಹೌದು ಸರ್, ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾಡಿದ್ದಾರೆ ಸರ್. ಎಷ್ಟು ಕಿಲೋಗೆ ಹೇಗೆ ರೇಟ್ ಕೊಡ್ತಾರೆ ನಿಮಗೆ ಸರ್? ಅದು ಸೀಜನ್ ಮೇಲೆ ಹೋದ ಸರ್, ಈಗ ಬೇಸಿಗೆ ಸೀಜನ್. ಬೇಡಿಕೆ ಇದ್ದಾಗ ಎಷ್ಟು ಬೆಲೆಗೆ? ಹೆಚ್ಚು ಬೇಡಿಕೆ ಇದ್ದಾಗ 25-30 ತನಕ ಮಾರಿದ ಸರ್ ಅದು. ಓಹೋ, ಕಿಲೋಗೆ? ಹಾ ಸರ್. ಒಂದು ಕಲ್ಲಂಗಡಿ ಎಷ್ಟು ಭಾರ ತೂಗ್ತದೆ? ಒಂದು ಕಲ್ಲಂಗಡಿ 6-7 ತನಕ ಆಗುದು ಸರ್. ಓಹೋ, ಎಲ್ಲ ಸರಾಸರಿ ಒಂದು 3-3.5 ಇರ್ತದೆ ಸರ್. ಒಳಗೆ ಜಾಸ್ತಿ ಒಂದು ಜರಾ ಹೆಚ್ಚಕಮ್ಮ ಅಂದ್ರೂ 6-7 ಕೆಜಿ ತನಕ ಆಗ್ಬೋದು ಸರ್. ಈಗ ನೀವು ಬೆಳೆಯುವಂತ ಮೆಲೋಡಿ ತಲೆಯಲ್ಲಿ ಅದು ಏನು ವಿಶೇಷತೆ ಅದರದ್ದು ಅಂದ್ರೆ ಹಣ್ಣು ದೊಡ್ಡದಾಗ್ತದ? ಸೈಜನು ಚೆನ್ನಾಗಿ ಬರ್ತದೆ ಸರ್. ಬೀಜ ದಪ್ಪ ಇರಲ್ಲ ಸರ್, ಒಳಗೆ ಸಣ್ಣ ಇರ್ತದೆ ಬೀಜ ರೀ. ಹಿಂಗ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಅದರ ಸರ್ ಅದಕ್ಕೆ. ಈ ಉಳ್ಕಿ ಕೆಲ ಜರ ಹೆಚ್ಚು ಕಡಿಮೆ ಇರ್ತಿರ್ತದೆ. ಕಲರ್ ಬಣ್ಣ ಹೇಗಿರ್ತದೆ ಅಂತ ಸರ್? ಕೆಂಪು ಕಲರ್ ಬರ್ತಾರೆ ಒಳಗೆ. ಹ್ಮ್, ಅಂದ್ರೆ ಕೆಲವೊಮ್ಮೆ ಹೊರಗಿನದ್ದು ಹಸಿರು ಇರ್ತದೆ, ಕೆಲವೊಮ್ಮೆ ಲೈಟ್ ಆಗಿರ್ತದೆ, ಹೇಗಿದೆ? ಇಲ್ಲ ಸರ್, ಇದು ಮೇಲ್ಗಡೆ ಹಸಿರು ಬರ್ತಲ್ರಿ, ಒಳಗಡೆ ಪೂರ ಕೆಂಪು ಇರ್ತದೆ. ಕೆಂಪು ಇರ್ತದೆ ಅಂದ್ರೆ ಇದು ಈ ಮೆಲೋಡಿ ಒಳ್ಳೆ ಫಸಲು ಕೊಡ್ತದೆ ಸರ್. ನಿಮ್ ಕಡೆ ಎಲ್ಲ ಹೆಚ್ಚಾಗಿ ಅದನ್ನ? ನಮ್ ಕಡೆ ಹಾ ರೀ, ಮೆಲೋಡಿ ಮಾಡಿದ್ರೆ ಜಾಸ್ತಿ ರೀ. ಚಾಮುಂಡ ತಳಿ ಅದು ಬಂದ್ರಿ, ಅದು ಚಲೋ ತಳಿ. ಹೆಚ್ಚು ನೀರು ಉಣಿಸಬೇಕಾಗ್ತದೆ ಹೇಗೆ? ಹಾ, ನೀರು ಜಾಸ್ತಿ ಬೇಕು ಸರ್ ಅದಕ್ಕೆ. ಮಿನಿಮಮ್ ಇಲ್ಲಂದ್ರೆ ದಿನ 3 ಗಂಟೆ ನೀರು ಅದಕ್ಕೆ ಬಿಡಬೇಕ್ರಿ ಸರ್, ಡ್ರಿಪ್ ಲೈನ್ ಮುಖಾಂತರ ರೀ. 3 ಗಂಟೆ ಅದಕ್ಕೆ ನೀರು ಕಂಟಿನ್ಯೂ ಬೇಕ್ರಿ. ಮತ್ತೆ ಮುಂದೆ ಕಾಯಿ ಸೈಜ್ ಆಗೋ ಟೈಮಿಗೆ ರೀ, 5-6 ಗಂಟೆ ನೀರು ಬಿಡಬೇಕ್ರಿ. ಈಗ ನೀವು 1 ಎಕರೆ ಹಚ್ಚಿದ್ರಂತ ಹೇಳಿದಿರಿ, ಎಷ್ಟು ಖರ್ಚು ಬರ್ತದೆ ಸರ್? 1 ಎಕರೆಗೆ 50-60 ಸಾವಿರ ರೂಪಾಯಿ ಅದ್ರ ಖರ್ಚು ಇದನ್ನು ಸರ್. ಲಾಭ? ಲಾಭ ಅದು ರೇಟ್ ಮ್ಯಾಗೆ ಹೋಗ್ತದೆ ಸರ್. ಇವಾಗ ರೇಟ್ ಸ್ವಲ್ಪ ಚೆನ್ನಾಗಿತ್ತಂದ್ರೆ ಹೆಚ್ಚಿಗೆ ಲಾಭ ಆಗ್ತಾರೆ, ರೇಟ್ ಕಮ್ಮಿ ಇತ್ತು ಸ್ವಲ್ಪ ಲಾಭನು ಕಮ್ಮಿ ಆಗ್ತಾರೆ ಸರ್. ಇಷ್ಟೇ, ಮೈಮೇ ಏನು ಬರಲ್ರಿ, ಜರ ಹುಷಾರ್ಲೆ ಮಾಡ್ಬೇಕು ನೋಡಿ ಸರ್. ಅಂದ್ರೆ ನಷ್ಟ ಆಗೋದಿಲ್ಲ ಅಲ್ವಾ? ಹಾ, ಕಲ್ಲಂಗಡಿ ಏನು ಮಾಡಿದ್ರು ಒಳ್ಳೇದೇ ಅಂತ. ಒಳ್ಳೇದೇ ರೀ. ಈಗ ಇಷ್ಟೆಲ್ಲ ಮಿಶ್ರ ಬೆಳೆ ಮಾಡ್ತಾ ಇದ್ರಿ, ಏನಾದ್ರೂ ಸಾಲ ಎಲ್ಲ ತಗೊಂಡು ಕೃಷಿ ಮಾಡ್ತೀರಾ ಹೇಗೆ ಅಂತ? ಬ್ಯಾಂಕ್ ನೆರವು, ಆರ್ಥಿಕ ನೆರವನ್ನ? ಹಾ, SBI ಬ್ಯಾಂಕ್ ನೆರವು ತಗೊಂಡಿದ್ದೀವಿ ಸರ್, ಅದರಿಂದ ಸಾಲ ಇದೆ ಸರ್ ನಮಗೆ. ಅದೆಲ್ಲ ಅನುಕೂಲ ಆಗ್ತದೆ ರೈತರಿಗೆ? ಹಾ ರೀ, ಅದು 7% ಬಡ್ಡಿ ಇರೋದ್ರಿಂದ ಸ್ವಲ್ಪ ಅನುಕೂಲ ಇದೆ ಸರ್. ಅದರ ಮರುಪಾವತಿ ಹಾಗೆ ವರ್ಷಿಗೆ ರಿನ್ಯೂವಲ್ ಮಾಡ್ತಾ ಇದ್ದೇವೆ ಸರ್. ಈಗ ಪ್ರಧಾನಮಂತ್ರಿಯವರು ಕೃಷಿಕರಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ನೆರವನ್ನ ಕೊಡ್ತಾರೆ, ನೀವು ಅಂತದ್ದೇನಾದ್ರೂ ಪಡೆದಿದ್ದೀರಿ? ಹಾ ಸರ್, ನಮ್ಗೆ ಪ್ರಧಾನಮಂತ್ರಿ ಯೋಜನೆಯಿಂದ ಅದು ಕೃಷಿ ಸನ್ಮಾನ ಯೋಜನಾ ಅದಲ್ಲ ಸರ್, ಅದರಿಂದ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಕೌಂಟಿಗೆ ಹಾಕಿ ಒಂದು ಅನುಕೂಲ ಆಗ್ತದೆ ನಿಮಗೆ ಅಂದ್ರೆ? ಹಾ ಸರ್, ಅದಕ್ಕೆ ರಾಜ್ಯ ಸರ್ಕಾರ ಸೇರಿಸಿ ಕೊಡ್ತದಲ್ಲ ಸರ್? ಅವರೇ ಹಾಕ್ತಾರೆ ಸರ್. ಅದನ್ನು ಕೂಡ ಅನುಕೂಲ ಆಗ್ತದೆ. ಅಂದ್ರೆ ನೀವು ಈಗ ಶಿಕ್ಷಣ ಮುಂದುವರಿಸಿದ ಕೃಷಿಯಲ್ಲಿ ಮುಂದುವರೆದಿರೋದು ತೃಪ್ತಿ ಇದೆ? ತೃಪ್ತಿ ಸರ್ ನಮಗೆ. ಅಲ್ಲ, ವಿಶ್ವನಾಥ್ ಪಾಟೀಲ್ ನಿಮ್ಮಾಗೆ ಯುವಕರು ಈಗ ಎಲ್ಲ ತಿರುಗಾಡೋದು ಅದು ಇದು ಮಾಡ್ತಾ ಇದ್ದಾರೆ, ಕೃಷಿ ಇದ್ರು ಭೂಮಿ ಇದ್ರು ಕೂಡ ಕೃಷಿ ಮಾಡೋದಿಲ್ಲ, ಉಳುಮೆ ಮಾಡೋದಿಲ್ಲ, ಕೃಷಿ ಭೂಮಿ ಪಾಳು ಬಿದ್ದಿರ್ತದೆ ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ದಯವಿಟ್ಟು ಮಾಡ್ರಿ, ಕೃಷಿ ಚೆನ್ನಾಗಿದೆ ಮಾಡ್ರಿ, ಮನಸ್ ಕೊಟ್ಟು ಮಾಡಿದ್ರೆ ಎಲ್ಲ ಸಿಕ್ಕೇ ಸಿಗುತ್ತೆ, ಒಂದು ಆತ್ಮದ ಸಂತೋಷ ಸಿಗ್ತದೆ, ಮತ್ತೆ ಆರೋಗ್ಯನು ಕಾಪಾಡ್ಲಿಕ್ಕೆ. ಈಗ ಹಂಗ್ರಿ ಸರ್, ನಾವು ತಂದೆ ತಾಯಿಗಳಿಗೆ ನಾವು ಬಿಟ್ಟು ಹೋದ ಅಂದ್ರಿ ನೋಡ್ಕೊಳ್ಳೋ ಬಹಳ ಕಷ್ಟ ಆಗ್ತಾರೆ, ಅದನ್ನು ಆಗ್ತಾರೆ, ನಮ್ ಭೂಮಿನು ಕಾಯ್ತೇವ್ರಿ, ನಮ್ ತಂದೆ ತಾಯಿನು ಕಾಯ್ತೇವ್ರಿ, ಹಿಂಗಾಗಿ. ಈಗ ನಿಮ್ಮ ಜೊತೆಗೆ ಯಾರಿದ್ದಾರೆ? ನಮ್ಮ ತಂದೆ ತಾಯಿ ವಯಸ್ಸಾದಾಗಿದೆ ಅಂದ್ರೆ 50-60 ನಮ್ಮ ತಂದೆ ತಾಯಿ ರೀ. ಒಟ್ಟಿಗೆ ನೀವು ಇದ್ದೀರಿ? ಹಾ, ಒಟ್ಟಿಗೆ ಸೇರಿ ಕೃಷಿ ಮಾಡೋದು? ಹೌದು ಸರ್. ಈಗ ಕೃಷಿ ಮಾಡ್ಲಿಕ್ಕೆ ಈ ಕೂಲಿ ಆಳುಗಳ ಕೊರತೆ ಇದೆ ಅಂತ ಹೇಳ್ತೀರಿ, ನೀವು ಅದ್ರ ಬಗ್ಗೆ ಏನ್ ಮಾಡ್ತೀರಿ? ಕೂಲಿ ಆಳುಗಳ ಕೊರತೆ ಇದ್ರ ಸರ್, ಎಲ್ಲ ಪಗಾರ ಜಾಸ್ತಿ, ಅವ್ರಿಗೆ ಯಾರಿಗೆ ಏನನ್ನ ಅಪ್ಲೈ ಇಲ್ಲ ಸರ್, ಹೆಂಗನ್ರಿ ಈ ಎಲ್ಲ ರೇಟ್ ಜಾಸ್ತಿ ಆಗ್ಬೇಕ್ರಿ, ಅವ್ರಿಗೆ ಏನನ್ನದ್ರಿ? ನನಗೆ ಅಂತ ವಿಶ್ವನಾಥ್ ಪಾಟೀಲ್ ಹೆಚ್ಚು ದುಡಿತೀರಾ ಅಂತ? ಹೌದು ಸರ್, ನಾವು ಸ್ವತಃ ದುಡಿತೀವಿ ಸರ್. ಸ್ವತಃ ದುಡಿಬೇಕು? ಹಾ, ಮೇನ್ ನಾವು ಸ್ವತಃ ದುಡಿಬೇಕ್ರಿ, ಅಂದ್ರೆ ನಮ್ಗೆ ಉಳಿತೀರಿ, ಇಲ್ಲಾಂದ್ರೆ ಎಲ್ಲಾನೇ ಕೂಲಿ ಮಾಡ್ಕೋತ ಹೋದ್ರೆ ಅಂದ್ರೆ ಈಗ ಎಲ್ಲಾನು ನಾವೇ ಮಾಡೋದಾಗಲ್ಲ ಸರ್. ಆಗಲ್ಲ, ಹಾ, ಒಂದ್ ಟೈಮ್ ಜನ ತೋನೆ ಹಾ ಬೇಕು, ಅವ್ರಿಲ್ಲೇ ನಡೆಯಲ್ಲೇ ರೀ, ನಾವ್ ಯಾವಾಗ ಮಾಡೋದಾಗ್ತಾರೆ ಸರ್, ಒಂದ್ ಮಾಡ್ಬೋದ್ರಿ, ನಾಲ್ಕೈದು ಕೆಲಸಗಳು ಒಬ್ಬರಿಗೆ ಹೆಂಗಾಗತ್ತರಿ, ನಮ್ಗೆ ಇಟ್ಕೊಳ್ಬೇಕಾಗ್ತದೆ, ಇಟ್ಕೊಳ್ಬೇಕ್ರಿ. ತುಂಬಾ ಒಳ್ಳೇದು ವಿಶ್ವನಾಥ್ ಬಾಬುರಾವ್ ಪೊಲೀಸ್ ಪಾಟೀಲ್ರೆ, ನಿಂಬಾಳದಂತ ಪ್ರದೇಶದಲ್ಲಿ ಮಿಶ್ರ ಬೆಳೆ, ಅದರಲ್ಲೂ ಕೂಡ ಈ ಪಪ್ಪಾಯ ಕೃಷಿಯಲ್ಲಿ ಬಹಳ ಯಶಸ್ವಿ ಒಬ್ಬ ಕೃಷಿಕನಾಗಿ, ಅದರ ಜೊತೆಗೆ ಪೇರಳೆ, ನುಗ್ಗೆ, ಕಲ್ಲಂಗಡಿ ಅಂತ ಕೃಷಿಯನ್ನ ಮಾಡಿ ವರ್ಷ ಪೂರ್ತಿ ಒಂದು ಆರ್ಥಿಕ ಸಂಪನ್ಮೂಲ ಗಳಿಸುವ ಹಾಗೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಬಹಳ ತೃಪ್ತಿಯ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಮ್ಮ ಯುವಕರಿಗೆ ಒಬ್ರು ಆದರ್ಶ ವ್ಯಕ್ತಿ. ಯಾಕೆಂತ ಹೇಳಿದ್ರೆ ಕೃಷಿ ಕೇವಲ ಹಿರಿಯರೇ ಮಾಡ್ತಾ ಇದ್ರು, ಆದ್ರೆ ಯುವಕರು ಕೂಡ ಕೃಷಿ ಭೂಮಿಗೆ ಬಂದು ಕೃಷಿಯನ್ನ ಮಾಡಿ ಬಹಳ ನೆಮ್ಮದಿಯ ಒಂದು ಬದುಕನ್ನ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ನೀವು ಹೇಳಿದ್ರಿ. ಇನ್ನಷ್ಟು ಒಳ್ಳೇದಾಗ್ಲಿ, ತುಂಬಾ ಒಳ್ಳೆಯ ಕೃಷಿ ನಿಮ್ಮಿಂದ ಬಂದು ಆರ್ಥಿಕವಾಗಿ ಸಬಲರಾಗಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಈಗ ಕೃಷಿಕರು ಒಮ್ಮೊಮ್ಮೆ ಆಸೆ ಪಡ್ತಾರೆ ವಿಶ್ವನಾಥ್ ಪಾಟೀಲ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೌದು ಸರ್, ಹೇಳ್ತೀನಿ ಸರ್. 9972 9972 ಮತ್ತು 9970 9970 46 ಸರ್. 46 ಅಂದ್ರೆ 9972 9970 46 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿದ್ರೆ ನೀವೆಲ್ಲ ಮಾಹಿತಿ ಸರ್ ಮಾಡ್ರಿ ಸರ್, ಯಾವಾಗ ಮಾಡ್ರಿ ಸರ್, ನನಗೆ ಎಷ್ಟು ಹೋದ ಅಷ್ಟು ಹೇಳ್ತೀನಿ ಸರ್. ತುಂಬಾ ಧನ್ಯವಾದ ಪಟೇಲ್, ನಮ್ಮ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದ. ಧನ್ಯವಾದ ಸರ್. ಪಪ್ಪಾಯ ಬೆಳೆಯಲ್ಲಿನ ಅನುಭವ ಕುರಿತಾಗಿ ಇದುವರೆಗೆ ಪ್ರಗತಿಪರ ರೈತರಾದ ವಿಶ್ವನಾಥ್ ಪೊಲೀಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ರೇಣವ್ವ ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಅಲ ಕಸದ ಬೇಟೆ ಗ್ಯಾಲಾನಿನ ಮ್ಯಾಲಿಟ್ಟೆ ಬಾಲಾನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಬಾಲನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಬಾಲನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಬಾಲನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಉಪ ಕಸದ ಬೇಟೆ ಚೇತಾನಿನ ಮ್ಯಾಲೆಟೆ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆಸ ಕೆರೇನು ಚಂದ, ಗೆಳೆಸ ಕೆರೇನು ಚಂದ ಕಲ ಮಾಟ ಮುಂದ ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಮಠವ ಮಠವ ಎಲ್ಲೆ ಮಠದ ಬಾಗಿಲ ಎಲ್ಲೆ ಕಟದಾರ ದ್ರಾಕ್ಷಿಕದ ಎಲ್ಲೆ ಗೆಳೆಸ ಕೆರೇನು ಚಂದ, ಕಟದಾರ ದ್ರಾಕ್ಷಿಕದ ಎಲ್ಲೆ ಗೆಳೆಸ ಕೆರೇನು ಚಂದ, ಮಠದಾರ ದ್ರಾಕ್ಷಿಕದ ಎಲ್ಲೆ ಗೆಳೆಸ ಕೆರೇನು ಚಂದ, ಮಠದಾರ ದ್ರಾಕ್ಷಿಕದ ಎಲ್ಲೆ ಗೆಳೆಸ ಕೆರೇನು ಚಂದ, ಕಟದ ನರೋ ದ್ರಾಕ್ಷಿ ಕದ ಎಲ್ಲೆ ಶರಣ ಬಸವೇ ಮಠವೈತ್ರಿ ಬಾಳೆ ವನದಾಗ ಗೆಳೆಸ ಕೆರೇನು ಚಂದ, ಮಠವೈತ್ರಿ ಬಾಳೆ ವನದಾಗ ಗೆಳೆಸ ಕೆರೇನು ಚಂದ, ಮಠವೈತ್ರಿ ಬಾಳೆ ವನದಾಗ ಗೆಳೆಸ ಕೆರೇನು ಚಂದ, ಮಠವೈತ್ರಿ ಬಾಳೆ ವನದಾಗ ಗೆಳೆಸ ಕೆರೇನು ಚಂದ, ಗೆಳೆಸ ಕೆರೇನು ಚಂದ ಕಲ್ಲ ಮಾಟ ಮುಂದೆ ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ, ಆಡೇ ಬಾಕಾಂದ ನನ್ನಿಂದ ಗೆಳೆಸ ಕೆರೇನು ಚಂದ. ರೇಣವ್ವ ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದ ಕೇಳಿದ್ರಿ. ಕೃಷಿ ರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಬಾಗಲಕೋಟ್ ಮತ್ತ ನೆರೆಯ ಝೈರಾಬಾದ್ ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 65%. ರಾಯಚೂರು ಮತ್ತ ಬಳ್ಳಾರಿ ಜಿಲ್ಲೆಗಳಲ್ಲಿ 45%, ವಿಜಯಪುರ ಜಿಲ್ಲೆ ಒಳಗ 80%, ಕೊಪ್ಪಳ ಜಿಲ್ಲೆ ಒಳಗ 60%, ಯಾದಗಿರಿ ಜಿಲ್ಲೆ ಒಳಗ 50%, ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 75% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆ ಆಗುವುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಇದಾಗಿತ್ತು ನಮ್ಮ ಇಂದಿನ ಕೃಷಿ ರಂಗ. ನಮ್ಮ ನಾಳಿನ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶ, ನಂತರ ದೊಡ್ಡಾಟ, ವನಕಾಂಡ.